ಗಿರಜಾಕಾಂತನೆ ಮರಣ ರಹಿತನೆ ಗಿರಜಾಕಾಂತನೆ ಮರಣ ರಹಿತನೆ ಈ ಓಣಿಲಿ ಬರ್ತಾರೋ ಕೃಷ್ಣ ಕೃಷ್ಣ ಅಂತ ಬರ್ತಾರೆ. ಏನ್ ಊರೆಲ್ಲ ಕೃಷ್ಣ ಇದ್ದಾರ ಅಥವಾ ಅವ್ರೊಬ್ಬರೇ ಕೃಷ್ಣ ಕೃಷ್ಣ ಕೃಷ್ಣ ಅಂತ ಹೇಳಿ ಅಗಸಿ ಬಾಗ್ಲಿಗೆ ಬಟ್ಟಿ ಟೈರ ಕೇಳಮ್ಮ ಹೇಳಿದ್ರು ಪರಮಾತ್ಮ ಏನಾತು ಈ ಓಣಿಲಿ ಬರ್ತಾರು ಕೃಷ್ಣ ಕೃಷ್ಣ ಅಂತ ಬರ್ತಾರ ಹೌದು ಈ ಓಣಿಲಿ ಬರ್ತಾರು ಕೃಷ್ಣ ಕೃಷ್ಣ ಅಂತ ಬರ್ತಾರೆ ಏನ್ ಊರ್ ತುಂಬಾ ಕೃಷ್ಣ ಇದ್ದೀರ ಅಥವಾ ನೀವೊಬ್ಬರೇ ಕೃಷ್ಣ ಇದ್ದೀರೋ ಕೃಷ್ಣ ಕೃಷ್ಣ ಅಂತ ಹೇಳಿ ಅಗಸಿ ಬಾಗಿಲಿಗೆ ಬಟ್ಟಿಟ್ಟಾರ ಅಂತ ಕೇಳ್ತಾರೆ ಏನುತೆ ಕೃಷ್ಣ ಕೃಷ್ಣ ಅಂತ ಹೇಳಿ ಹೇಳಿ ಅಗಸಿ ಬಾಗಿಲಿಗೆ ಬಟ್ಟಿಟ್ಟಾರೇನು ಅಂತ ಕೇಳ್ತಾಳ ಹೌದ್ರಲ್ಲ ಹಾಗೇನಲ್ಲ ಅಂದ್ಬಳಕ್ ಹೇಗ್ರಿ ಎಲ್ಲಾರು ಕೃಷ್ಣ ಆಗ್ಬೇಕಾದ್ರೆ ಆಗ್ಬೇಕಾದ್ರೆ ಈ ಸೃಷ್ಟಿ ನಡೆದಿತ್ ಹ್ಯಾಗ ಕೃಷ್ಣ ಭವಾನ ಒಬ್ಬನೇ ಒಬ್ಬನೇ ನನ್ನ ನಗರಕ್ಕೆ ಬಂದ ಬಂದ ನನಗ ಇಷ್ಟ ನಿಂದಾಡ್ಲಿಕ್ಕೆ ಹತ್ತಾಳ ಭಾರಿಕ್ಕಿದ ಹಾಗಾದ್ರೆ ಕೇಳು ಮಂಗ ಮಾರಿ ಮಾತಾಡ ನಾರಸಿಂಹ, ವಾಮನ್ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧೆ ಇಂತ ಒಂಬತ್ತು ಅವತಾರಗಳನ್ನು ನಾನು ತಾಳಿ ತಾಳಿ ಹತ್ತನೇ ಕಲಂಕ ಅವತಾರ ತಾಳಿ ಬರ್ತಕ್ಕಂತ ಶ್ರೀಕೃಷ್ಣ ಪರಮಾತ್ಮ ನಾನೇನ್ ಹೇಳುವ ಐಕಿಗೆ ಕೇಳಿದನಮ್ಮ. ಏನತ್ತಾರ? ಏನು ಮಚ್ಚೆ? ಏನು ಮಚ್ಚೆ? ಕೂರ್ಮ ಕೂರ್ಮ ವರ ವರ ನರಸಿಂಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧಿ ಬೌದ್ಧಿ ಇಂತ ಒಂಬತ್ತು ಅವತಾರ ತಾಳಿ ತಾಳಿ ಹತ್ತನೇ ಕಲಂಕಿ ಅವತಾರ ತಾಳಿದಂತ ತಾಳಿದಂತ ಶ್ರೀಕೃಷ್ಣ ಪರಮಾತ್ಮ ಅವ್ರ ಅಂತ ಹೇಳ್ತಾರಮ್ಮ. ದೂತೆ ಶ್ರೀಕೃಷ್ಣ ಪರಮಾತ್ಮ ಇವ್ರ ಅಂತ? ಹೌದಮ್ಮ. ಏ ದೂತೆ ಅಮ್ಮ, ಮೊದಲಿಗಿಲಿ ಬರಬಾರ್ದಾಗಿತ್ತು, ಬಂದು ಬಂದ್ರಿ ತರಬಾರ್ದ ಹಾಲು ಮೊಸರುಗಳನ್ನು ತಂದು ತಂದ್ರಿ. ಇವರ ಕೂಡ ವಾದ ಆಡಬಾರ್ದಾಗಿತ್ತು, ವಾದ ಆಡಿದ್ವಿ ಆಡಿದ್ರಿ ಸರ್ವತ್ತ ತಪ್ಪಾಗ್ಯದ ಆಗ್ಯದ. ಬಿಟ್ಟು ಬಿಡತ್ತರ ನಮ್ಮ ಊರಿನ ಹೋಗೋಣ. ಕೇಳಿದ್ರಿ ಪರಮಾತ್ಮ ಹೇಳುವ, ಮೊದಲಿಗೆ ಅವ್ರು ಇಲ್ಲಿ ಬರಬಾರ್ದಾಗಿತ್ತು ಬಂದ್ರು. ಹೌದು, ತರಬಾರದ ಹಾಲು ಮೊಸರುಗಳನ್ನ ತಂದ್ರು. ಕರೆಯದ ನಿಮ್ ಕೂಡ ವಾದ ಆಡಬಾರತ್ತು ಆಡಿದ್ರು. ಸರಿಯಾಗ್ಯದ, ಸರ್ವತ ತಪ್ಪಾಗ್ಯದ. ಬಿಟ್ಟು ಬಿಡ್ರಿ ನಮ್ಮ ಊರಿನ ಹೋಗ್ತೀವಂತಾರ್ರಿ. ಏ ದೂತೆ, ಸರ್ವತ ತಪ್ಪಾಗ್ಯದ, ಬಿಟ್ಟು ಬಿಡ್ರಿ ನಮ್ಮ ಊರಿನ ಹೋಗ್ತೀವಿ ಅಲ್ಲಿ ಕತ್ತಾಳ. ಹೌದ್ರಲ್ಲ, ಹಾಗೇನಲ್ಲ. ಅಂದ್ಮೇಲೆ ಕೇಳ್ರಿ, ಇಷ್ಟು ವೇಳೆ ಯಾವಾಗ ಈಕೆ ವಾದ ಆಡ್ಯಾಳ ಅಂದ ಬಳಿಕ ಅಂದ್ಮೇಲೆ ಈಕಿನ ವಹಿಸಿ ಮಾಡ್ಕೊಳ್ಳಾರ್ದೆ ಬಿಡುದಿಲ್ಲ ಅಂತ ಹೇಳು. ಕೇಳಿದ್ರಮ್ಮ ಯಾಕಮ್ಮ ಅವ್ರು ಎಂತಾರ? ಏನಂತಾರ? ಎಷ್ಟು ವೇಳೆ ಯಾವಾಗ ಅವ್ರು ಕೂಡ ವಾದಾಡ್ಯಾರ ಅಂದ ಬಳಿಕ ನಿಮ್ಮನ್ನು ವಹಿಸಿ ಮಾಡ್ಕೊಳ್ಳಾರ್ದೆ ಬಿಡುದಿಲ್ಲ ಅಂತ ಹೇಳ್ತಾರಮ್ಮ. ನಾವು ವಶ ಮಾಡ್ಕೊಳ್ಳೋದ ಬಿಡುದಿಲ್ಲ ಅಂತ? ಹೌದಮ್ಮ. ಏದೂತೆ ಮೊದಲಿಗೆ ಇಲ್ಲಿ ಯಾಕೆ ಬಂದೇನೆ ಅಂದ್ರೆ, ಎದಕ್ಕೆ ಬಂದಿದ್ದಮ್ಮ? ಈ ಕೃಷ್ಣರ ಪುಣ್ಯ ಪರಾಕ್ರಮ ಇದ್ದಾರೆ ಇವರ ನಗರಕ್ಕೆ. ನಗರಕ್ಕೆ ಯಾರಾದ್ರೂ ಹಾಲು ಮೊಸರು ವ್ಯಾಪಾರಕ್ಕೆ ಬಂದ್ರೆ ಬಂದ್ರೆ ಅವರಿಗೆ ಮಾನ ಭಂಗ ಮಾಡಿ ಹೊರತಾಗಿ ಬಿಟ್ಟಿಲ್ಲ ಅಂತ ಬಿಟ್ಟಿಲ್ಲ ಅಂತ ಹಿಂಗಿರು ಕೀರ್ತಿ ವಾರ್ತೆಗಳನ್ನು ಕೇಳಿ ಹೇಳಿ ಹಾಲು ಮೊಸರು ವೇಷವನ್ನು ತೆಗೆದುಕೊಂಡು ತೆಗೆದುಕೊಂಡು ಈ ಕೃಷ್ಣನ ಸೇವಿತ ರೋಲ್ಕ್ಕೆ ಬಂದಿನಮ್ಮ. ತಂಗಿ, ಯಾಕೆ ನೀನ್ ಹಾಲು ಮೊಸರು ಯಾವ್ಕೇನು ಬಂದಿಲ್ಲ? ಆಹಾ, ಇಲ್ವಾ? ಈ ಪರಮಾತ್ಮನ ಸೇವಿರ್ತ ನೀನ್ ನೋಡ್ಬೇಕಾದ ಯಾವ ರೀತಿಯಾಗಿ ನೋಡ ಅವರು. ಹೀ ಕೇಳ್ತೀಯ? ಹೌದಮ್ಮ. ದೂತೆ, ಈ ಕೃಷ್ಣ ದಶಾವತಾರ ತಾಳಿದ್ರ ತಾಳಿದ್ರ ನಾನು ಹದಿನೆಂಟು ಅವತಾರ ತಾಳಿದಂತ ಅದು ಶಕ್ತಿ ಇದ್ದೀನಿ. ಶಕ್ತಿ ಇದ್ದೀರಿ? ಈ ಕೃಷ್ಣಗೆ ಜಯ ನಾ ಸೋತ್ನಿ ಅಂದ್ರೆ ಹದಿನೆಂಟು ಅವತಾರ ತಾಳಂತ ಆದ ಶಕ್ತಿ ಅವತಾರಗಳಲ್ಲ ಅಲ್ಲ, ಮೇಲಾಗಿ ಹುಟ್ಟಿರುವ ಐದು ನೀರಿಗೆಲ್ಲ ಅಂತ ಹೇಳಮ್ಮ. ಪರಮಾತ್ಮ ಏನಾತು? ಏನ್ತಾರ ಹದಿನೆಂಟು ಅವತಾರ ತಾಳಿದಂತ ಆದ ಶಕ್ತಿ ಅವತಾರಗಳಲ್ಲ, ಮೇಲಾಗಿ ಹುಟ್ಟಿರುವ ಐದು ನೀರಿಗೆಲ್ಲ ಅಂತ ಹೇಳ್ತಾರ್ರಿ. ಏದೂತೆ, ಒಂದು ವೇಳೆ ನಾವು ದಶಾವತಾರ ಧಾರಣ ಮಾಡಿದ್ರೆ ಮಾಡಿದ್ರೆ ಈಕಿನ ಹದಿನೆಂಟು ಅವತಾರ ತಾಳ್ದಂತ ಆದಿ ಶಕ್ತಿ ಇದ್ದಾಳು. ಶಕ್ತಿ ಇದ್ದಾಳು. ಇದೇ ಕೃಷ್ಣಗ್ ಜೋರಿಗೆ ಸೋತ್ಲ ಅಂದ್ರೆ ಹದಿನೆಂಟು ಅವತಾರ ತಾಳ್ದಂತ ಆದಿ ಶಕ್ತಿ ಅವತಾರಗಳಲ್ಲ ಅವತಾರಗಳಲ್ಲ, ಈಕಿ ಹುಟ್ಟಿರ್ತಕ್ಕಂತ ಐದು ನೀರ್ಗೆಲ್ಲ ಅಂತ ಹೇಳ್ತಾಳ. ಹೌದ್ರಲ್ಲ. ಏ ದೂತೆ, ನಾವೇ ಆದಿಶಕ್ತಿ, ನಾವೇ ಆದಿಶಕ್ತಿ ಅಂತ ಹೇಳಿ ಇದೇ ನನ್ನ ನಗರದಲ್ಲಿ ಎಷ್ಟೋ ಜನ ವ್ಯಾಪಾರಕ್ಕೆ ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ? ಹೌದಲ್ಲ. ಹೌದ್ರಲ್ಲ. ಅವ್ರನ್ನ ಮಾನಭಂಗ ಮಾಡಿ ಹೊರತಾಗಿ ಬಿಟ್ಟಿಲ್ಲ. ಬಿಟ್ಟಿಲ್ಲ. ಇಂತ ಹದಿನೆಂಟು ಅವತಾರ ತಾಳ್ದಂತ ಆದಿಶಕ್ತಿನ ಶಕ್ತಿನ ನಾಜರ್ ವಶ ಮಾಡ್ಕೊಳ್ಳಾರ್ದೆ ಬಿಟ್ಟನಂದ್ರೆ ಇದೇ ನನ್ನ ಗಂಡಮ್ಮ ವಂಶ ಅಲ್ಲ ಅಂತ ಹೇಳು. ಕೇಳಿದ್ರಮ್ಮ ಏನಂತಾರ? ನಾವೇ ಆದಿಶಕ್ತಿ, ನಾವೇ ಆದಿಶಕ್ತಿ ಅಂತ ಹೇಳಿ ಹೇಳಿ ಅವ್ರ ನಗರಕ್ಕೆ ಎಷ್ಟೋ ಮಂದಿ ಹಾಲು ಮೊಸರು ಯಾವಾಗ ಬರ್ತದ? ಅವ್ರನ್ನಾದ್ರೂ ಮಾನಭಂಗ ಮಾಡಿ ಹೊರತಾಗಿ ಬಿಟ್ಟಿಲ್ಲ. ಬಿಟ್ಟಿಲ್ಲ. ನಿಮ್ಮಂತ ಹದಿನೆಂಟು ಅವತಾರ ತಾಳ್ದಂತ ಶಕ್ತಿನ ಜಾರ ಒಂದ್ ವೇಳೆ ವಯಸ್ಸು ಮಾಡ್ಕೊಳ್ಳೋದ್ರ ಬಿಟ್ರ ಅಂದ್ರೆ ಅವ್ರ ಗಂಡ ಮೌಸಲ್ಲ ಅಂತ ಹೇಳ್ತಾರಮ್ಮ. ಯಾಕೆ ಗಂಡ ಮೌಸಲ್ಲ? ಹೌದಮ್ಮ. ದೂತೆ, ಯಾಕೆ ಈಗ ಶ್ರೀಕೃಷ್ಣ ಪರಮಾತ್ಮ ಅನ್ನೋದು ಸ್ಪಷ್ಟ ಮಹಾತ್ಮ ಕರೆ ಕಂಡು ಬಂತು? ಅಲ್ಲ, ಇದಕ್ಕ ತನ ಕೈ ಕುರಿ ಕಾಯನ್ ಮಾಡಿದ್ದೇನು? ಹಾಗಲ್ಲ ಅಂದ್ಬಿಡಕ್ಕೆ. ಹೇಗ ದೂತೆ? ಈ ಪರಮಾತ್ಮ ಪರಮಾತ್ಮ ಮೊದಲವ್ರು ಯಾತ್ರ ಕೇಳಮ್ಮ. ಕೇಳಿದ್ರೆ ಪರಮಾತ್ಮ ಏನಾತವ? ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ. ಹೌದು, ಸಪಟ್ ಅವ್ರ ಆತ್ಮ ಕರೆ ಕಂಡು ಬಂತು. ಈ ಕರೆ ಕಂಡು ಬಂದದ ಮೊದಲನೇ ಯಾರಿದ್ರಿ ಅಂತ ಕೇಳ್ತಾರ ದೂತೆ. ಈಗ ಕೃಷ್ಣ ಪರಮಾತ್ಮ ಅನ್ನುವಂತಹ ಇವ್ರ ಆತ್ಮ ಕರೆ ಕಂಡು ಬಂದದ. ಕರೆ ಕಂಡು ಬಂದದ. ಮೊದಲಿಗೆ ನಾವು ಯಾರಿದ್ವಿ ಹೀಗ ವಿಚಾರ ಮಾಡ್ಲಿಕ್ಕೆ ಹತ್ತಾಳ? ಹೌದ್ರಲ್ಲ. ಏ ದೂತೆ, ಈ ಸೃಷ್ಟಿ ನಿರ್ಮಾಣ ಮಾಡಿದಂತ ಮಾಡಿದಂತ ಆದಿ ನಾರಾಯಣ ಆದ್ರೆ ನಾನೇ ಇದ್ನೆ ಅಂತ ಹೇಳುವ. ಕೇಳಿದ್ರಮ್ಮ ಏನಂತಾರ ಮೊದಲವ್ರು ಯಾರಿದ್ರ ಅಂದ್ರೆ ಅಮ್ಮ ಯಾರಿದ್ರ? ಈ ಸೃಷ್ಟಿ ನಿರ್ಮಾಣ ಮಾಡಿದಂತ ನಿರ್ಮಾಣ ಮಾಡಿದಂತ ಆದಿ ನಾರಾಯಣ ಆದ್ರೆ ಅವ್ರ ಇದ್ರು ಅಂತ ಹೇಳ್ತಾರಮ್ಮ. ಆದಿ ನಾರಾಯಣ ಆದ್ರೆ ಇವರಂತ? ಹೌದಮ್ಮ. ಏನೂತೆ, ಯಾಕೆ ಈ ಸೃಷ್ಟಿ ಉತ್ಪನ್ನ ಆಗ್ಬೇಕಾದ್ರೆ ಆಗ್ಬೇಕಾದ ಅಮ್ಮ ಅವರಿಂದ ಆಗಿಲ್ಲ ಅಂದ್ಬಳಿಕ ಯಾರಿಂದ? ಈ ಆದಿ ಶಕ್ತಿ ಅವತಾರದ ಸೃಷ್ಟಿ ಉತ್ಪನ್ನ ಆಗದ ಆಗ್ಯದ. ಗಂಡು ಸಮದ ಗುರ್ತಾನೆ ಇಲ್ಲ ಅಂತ ಹೇಳಮ್ಮ. ಏನ ಪರಮಾತ್ಮ ಏನಾತವ? ಈ ಸೃಷ್ಟಿ ಉತ್ಪನ್ನ ಆಗ್ಬೇಕಾದ್ರೆ ಯಾರಿಂದ ಆಗ್ಯದ? ಇದು ನಿಮ್ಮಿಂದ ಆಗಿಲ್ರಿ. ಯಾರಿಂದ ಆಗ್ಯದ ಅಂತ? ಆದಿ ಶಕ್ತಿದಿಂದ ಸೃಷ್ಟಿ ನಿರ್ಮಾಣ ಆಗ್ಯದ. ಆಗ್ಯದ. ಗಣಸಮ್ಮನ ಗುರ್ತನ ಇಲ್ಲ ಅಂತ ಹೇಳ್ತಾಳ. ಹೌದ್ರಲ್ಲ. ಏ ದೂತೆ, ಈ ಮಾತ ಸುಳ್ಳಿರುವುದು. ಅದು ಹೇಗ್ರಿ? ಮೊದಲಿಗೆ ಈ ಸೃಷ್ಟಿ ನಿರ್ಮಾಣ ಆಗ್ಬೇಕಾದ್ರೆ ಆಗ್ಬೇಕಾದ್ರೆ ಅಂತ ಆದಿ ಶಕ್ತಿದಿಂದ ಆಗಿಲ್ಲ. ಅಂದ್ಬಳಿಕೆ ಯಾರಿಂದ್ರಿ? ಅದೇ ಸ್ವಯಂ ಬ್ರಹ್ಮನದಿಂದ ಸೃಷ್ಟಿ ನಿರ್ಮಾಣ ಆಗ್ಯದ. ಆಗ್ಯದ. ಆದಿ ಶಕ್ತಿ ಹೆಂಗಸ ಮೊದಲು ಇದ್ದಿದ್ದಿಲ್ಲ ಅಂತ ಹೇಳು. ಕೇಳಿದ್ರಮ್ಮ ಏನಂತಾರ? ಈ ಸೃಷ್ಟಿ ನಿರ್ಮಾಣ ಆಗ್ಬೇಕಾದ್ರೆ ಆಗ್ಬೇಕಾದ್ರಿ ಆದಿಶಕ್ತಿಯಿಂದ ಆಗಿಲ್ಲ ಅಮ್ಮ ಯಾರಿಂದ ಆಗಿಲ್ಲಂತ ಸ್ವಯಂ ಬ್ರಹ್ಮನಿಂದ ಸೃಷ್ಟಿ ನಿರ್ಮಾಣ ಆಗ್ಯದ ಆದಿಶಕ್ತಿ ಹೆಂಗಸರ ಮೊದಲು ಇದ್ದಿದ್ದಿಲ್ಲ ಅಂತ ಹೇಳ್ತಾರ ಅಮ್ಮ ಆದಿಶಕ್ತಿ ಹೆಣ್ಣಿನ ಗುರುತಿಲ್ಲಂತ ಹೌದಮ್ಮ ದೂತೆ ಯಾಕೆ ಪರಮಾತ್ಮ ಏನಾತು ನಾವೇ ಆದಿನಾರಾಯಣ ನಾವೇ ಆದಿನಾರಾಯಣ ಅಂತ ಹೇಳಿ ಏನಾತು ಬಾ ಜಿಗಿದಾಡ್ ಹೇಳ್ತಾ ಇದ್ದೀರಿ ಹೇಳ್ತಾ ಇದ್ದೀವಿ ಆ ನಾರಾಯಣನ ಅಂತ ಯೋಗದಲ್ಲಿ ನಿನಗೇನು ಸಂಶಯ ಬಂದದ ಮೇಲ ಅಂತರಲ್ಲಿ ಮನಗಲಿಕ್ಕೆ ಆಧಾರ ಏನು ತೋತ್ ಕೇಳ್ತಾರ್ರಿ ದೂತೆ ನಾರಾಯಣ ಅನ್ನತಕ್ಕಂತಹ ಯೋಗದಲ್ಲಿ ಯೋಗದಲ್ಲಿ ನಮಗ ಮೇಲೆ ಅಂತರಲಿ ಮಲಗಲಿಕ್ಕೆ ಆಧಾರ ಏನದ ಅಂತ ಕೇಳ್ತಾಳ ಹೌದಲ್ಲ ದೂತೆ ಅದೇ ನಾರಾಯಣನು ಅಂತ ಯೋಗದಲ್ಲಿ ಯೋಗದಲ್ಲಿ ನಮಗ ಮೇಲೆ ಅಂತರಲಿ ಮಲಗಲಿಕ್ಕೆ ಮಲಗಲಿಕ್ಕೆ ಆಲದ ಎಲೆ ಆಧಾರದ ಅಂತ ಹೇಳು ಕೇಳಿದಮ್ಮ ಯಾಕಮ್ಮ ಅದೇ ನಾರಾಯಣನಂತ ಯೋಗದಲ್ಲಿ ಯುಗದಲ್ಲಿ ಅವ್ರಿಗೆ ಮೇಲೆ ಅಂತರಲೆ ಮಲಗಲಿಕ್ಕೆ ಮಲಗಲಿಕ್ಕೆ ಆಲದ ಎಲೆ ಆಧಾರದ ಅಂತ ಹೇಳ್ತಾರಮ್ಮ ಆಲದ ಎಲೆ ಆಧಾರದ ಅಂತ ಹೌದಮ್ಮ ಏನೂತೆ ಯಾಕೆ ಈ ಮಾತು ಸುಳಿರೋದು ಹೇಗೆ ಅದು ಹೇಗೆ ಹೇಗೆ ನೀವೆಲ್ಲರೂ ಸಜ್ಜಾಗ್ರಿ ಸಜ್ಜ ಇದ್ದ ನಮ್ಮ ಹೊಡಿ ಮೊದಲ ಮೇಲಂತರ ಮಲಗಲಿಕ್ಕೆ ಆಲ್ದಲಿ ಆಧಾರ ಅಂತ ಹೇಳ್ತಾ ಇದ್ದಾರೆ. ಹೌದು, ಈ ಮಾತು ಸುಳ್ಳು ಹೇಗ ನೋಡಮ್ಮ? ಆಳದಲ್ಲಿ ಏನ್ ಅದ ಇಲ್ಲ, ಏನದ ಇಲ್ಲೋ, ಅದು ಹೆಣ್ಣದ. ಏನು ಹೆಣ್ಣವ? ಆ ಹೆಣ್ಣಿನ ಆಧಾರ ಇವ್ರು ಯಾಕೆ ತಗೋಬೇಕು? ಯಾಕೆ ತಗೋಬೇಕು? ಇವರು ಸಮ್ನವ ತರ, ಏನು ಸಮ್ನವ ತಾರದವರು? ಈ ಸೃಷ್ಟಿ ಉತ್ಪನ್ನ ಮಾಡಿದವರು, ಬ್ರಹ್ಮಾಂಡ ತಯಾರು ಮಾಡಿದವರು, ಲೋಕಕ್ಕೆ ಹೆಚ್ಚಿನವರು, ಹೆಚ್ಚಿನವರು. ಆ ಕ್ಷುಲ್ಲಕ್ಕೆ ಹೆಣ್ಣಿನ ಆಧಾರ ಯಾಕೆ ತಗೋಬೇಕು? ಯಾಕೆ ತಗೋಬೇಕು? ತನ್ನ ಶಕ್ತಿ ಇದ್ರ, ಶಕ್ತಿ ಇದ್ರ ಮೇಲೆ ಅಂತರ್ಲೆ ಮಲಗದು ಅಂತ ಹೇಳಮ್ಮ. ಹೌದಲ್ಲ, ಮೇಲೆ ಅಂತರ್ಲೆ ಇರಬೇಕಾಗಿತ್ತು ಅವನ ಮೇಲೆ. ಅಪ್ಪ ಕೇಳುಲ್ಲ, ಕೇಳು ಭಗವಂತ. ಏನಾತ್ವ ಆಲ್ದಲ್ಲಿ ಹೆಣ್ಣೆ ಏನದ ಇಲ್ಲೋ, ಅದು ಹೆಣ್ಣದ? ಹೌದಲ್ರಿ, ಆ ಹೆಣ್ಣ ಅಲ್ಲಿ ಅದರ ಯಾಕೆ ತಗೋಬೇಕು? ನೀವು ಸಂಬನ ಅವತಾರದವರು, ಈ ಸೃಷ್ಟಿನ ಉತ್ಪತ್ತಿ ಮಾಡಿದವರು, ಮೂರು ಲೋಕಕ್ಕೆ ಹೆಚ್ಚಿನವರು. ಆ ಹೆಣ್ಣಿನ ಆಧಾರ ಯಾಕೆ ತಗೋಬೇಕು? ಮೇಲೆ ಅಂತರ್ಲೇ ಮನಗೋದಿತ್ತು ಅಂತ ಹೇಳ್ತಾರಿಪ್ಪ. ಆಲದಲ್ಲಿ ಹೆಣ್ಣದ, ಹೆಣ್ಣವ ಹೆಣ್ಣಿನ ಆಧಾರ ಯಾಕೆ ತಗೋಬೇಕು? ಯಾಕೆ ತಗೋಬೇಕ್ರಿ? ಮೇಲೆ ಅಂತರ್ಲೇ ಮಲಗುದಿತ್ತು ಅಲ್ಲಿ ಕಟ್ಟಾಳ ಮೇಲೆ ಅಂತರ್ರಿ ದೂತೆ. ಆಲು ಎಲಿ ಮೇಲೆ ನಾ ಯಾಕೆ ಮಲ್ಕೋಬೇಕು ಆಗಿತ್ತು ಅನ್ನುವಂತ ಆರ್ಥಿಕಿ ಗುರುತೈತೇನು? ಯಾಕಂದ್ರೆ ನಿಮಗೆ ಸರ್ಕಾರಿ ಮನೆ ಬಂದಿರ್ಲಕ್ಕಿಲ್ಲ, ನೀವು ಕಟ್ಟಿಸಿ ಕೊಟ್ಟಿರ್ಲಕ್ಕಿಲ್ಲ. ಹೌದೌದು, ಮೊದಲಿಗೆ ಏನಿತ್ತು ಗುರುತೈತೇನು? ಮೊದಲು ಏನಿತ್ತರಿಪ್ಪ? ಅದ್ರ ಬುಡಕ್ಕೆ ಏನ್ 360 ಲಾಡ್ಗಳು ಬಿಕ್ತಾರ ಹಾಕ್ಯಾವ? ಏನ ಆಲ್ದಲ್ಲಿ ಬುಡಕ 360 ಲಾಡ್ಗಳು ಬಿಕ್ತಾರ ಹಾಕ್ಯಾವ? ಆ ಲಾಡ್ಗಳ ಗಂಡದಾವ, ಗಂಡವ. ಅದರಂತೆ ನನ್ನ ಗಂಡಿನ ಆಧಾರ ಗಂಡಿಗದ. ಏನು ಅದರಂತೆ ಗಂಡಿನ ಆಧಾರ ಗಂಡಿಗವ? ಈಕೆ ಆಲದಲ್ಲಿ ಹೆಣ್ಣಿನ ಗುರ್ತನೇ ಇಲ್ಲ ಅಂತ ಹೇಳು. ಕೇಳ್ರಿ, ಆಲ್ದಲ್ಲಿ ಹೆಣ್ಣಿದ್ದು ಅಗದೀ ಸರಿಯಾಗ್ಯದ. ಹೌದಲ್ಲೋ, ಅದ್ರ ಬುಡಕ್ಕೆ ಏನ್ 360 ಲಾಡ್ಗಳು ಬಿಕ್ತಾರ ಹಾಕ್ಯಾವ? ಅವ ಲಾಡ್ಗಳ ಗಂಡದವ, ಅದರಂತೆ ಗಂಡಿನ ಆಧಾರ ಗಂಡಿಗದ. ಆದಿ ಮಾಯ ಗುರ್ತಿಲ್ಲ, ನಮ್ಮ ಓಣಿ ಕಡೆ ಬರಬೇಡ್ರಿ ಅಂತ ಹೇಳ್ತಾರ. ಹೌದು, ಯಾಕೆ ಏನ್ ಕಾರಣ ಬಿದ್ದಿತ್ತು, ಏನ್ ಕೊರೆ ಬೇಕಿತ್ತು, ಏನ್ ಇವ್ರ ಅಪ್ಪನ ಗಂಟು ಖರ್ಚಾಗಿತ್ತು? ಕೇಳುನ್ಲ ಭಗವಂತ. ಏನಾತವ ದಶಾವತಾರ ಧಾರಣ ಮಾಡಿದ್ವಿ ಅಂತೇಳಿ ಬಹಳ ಅರಬಾಟ ಮಾಡ ಹೇಳ್ತೀರಿ, ಹೇಳ್ತಾ ಇದ್ದೀವಿ. ದಶಾವತಾರ ತಾಳ್ಲಿಕ್ಕೆ ನಿಮಗೆ ಏನ್ ಕೊಳೆ ಬೇಕಿತ್ತು, ಏನ್ ಕಾರಣ ಬಿದ್ದಿತ್ತು, ಏನು ನಿಮಗೆ ನಡಾಸಿ ನಿಂತಿತ್ರಿಪ ಅಂತಾದು? ಮೊದಲಿಗೆ ನಮಗ ದಶಾವತಾರ ಧಾರಣ ಮಾಡ್ಲಿಕ್ಕೆ ಏನ್ ಕಾರಣ ಬಿದ್ದದ ಅಂತ ಕೇಳ್ತಾಳ. ಏನ್ ಕಾರಣವ ದೂತೆ? ಇವ್ರ ಹೆಣ್ಣು ಭೂಮಿಗೆ ಭೂಭಾರಗಳನ್ನು ಹೆಚ್ಚಾಗಿದ್ದು. ಏನು ಭೂಭಾರ ಹೆಚ್ಚಾಗಿದೆ? ಆ ಭೂಭಾರ ನಾನು ಇಳಿಸು ಸಲುವಾಗಿ, ಇಳಿಸು ಸಲುವಾಗಿ ದಶಾವತಾರ ತಾಳ್ಲಿಕ್ಕೆ ಬೇಕಾಗಿದೆ. ಏನು ದಶಾವತಾರ ಧಾರಣ ಮಾಡ್ಲಿಕ್ಕೆ ಬೇಕಾಗಿದೆ? ಇಲ್ಲದಿದ್ರೆ ನನಗೆ ಏನೇನು ಜರೂರು ಇದ್ದಿಲ್ಲ ಅಂತ ಹೇಳು. ಕೇಳಿನ ಏನಂತಾರ ಆ ಪರಮಾತ್ಮನಿಗೆ ದಶಾವತಾರ ಧಾರಣ ಮಾಡ್ಲಿಕ್ಕೆ ಏನ್ ಕಾರಣ ಬಿದ್ದದ ಅಂದ್ರೆ, ಈ ನಿಮ್ಮ ಹೆಣ್ಣು ಭೂಮಿಗೆ ಭೂಮಿ ಭೂಭಾರ ಹೆಚ್ಚಾಗಿದೆ. ಹೌದಲ್ಲೋ, ಆ ಭೂಭಾರ ಉಳಿಸುವುದಿಂದ ಪರಮಾತ್ಮ ಆದ್ರು ದಶಾವತಾರ ಧಾರಣ ಮಾಡಿದ್ರು. ಇಲ್ಲದಿದ್ರೆ ಅವ್ರಿಗೆ ಕೊಳೆ ಮಿಲ್ಲ ಅಂತ ಹೇಳ್ತಾನ ಅಪ್ಪ. ಇವರಿಗೆ ದಶಾವತಾರ ತಾಳಲಿಕ್ಕೆ ಕಾರಣ ಬಿದ್ದದ? ಏನ್ ಕಾರಣ ಬಿದ್ದದ? ಆಗ್ಲಿಕ್ಕಿಲ್ಲ. ಆ ಪರಮಾತ್ಮನಿಗೆ ದಶಾವತಾರ ಧಾರಣ ಮಾಡ್ಲಿಕ್ಕೆ ಏನ್ ಕಾರಣ ಬಿದ್ದದ ನೋಡಮ್ಮ? ಕಶ್ಯಪ್ಪ ಋಷಿ ಇದ್ದನು. ಏನು ಕಶ್ಯಪ್ಪ ತಿಳಿಯೋ ಋಷಿ ಇದ್ದನು? ಕಶ್ಯಪ್ಪನಿಗೆ ಇಪ್ಪತ್ತಾರು ಮಂದಿ ಹೆಂಡ್ರಿದ್ರು. ಯಾವಾಗ ಮದುವೆ ಆಗಿತ್ತ? ಇವಾಗ ಊಟಕರ ಹೇಳ್ಬೇಕಲ್ಲ, ಮದುವೆ ಕಾಮ ಹೊಡಿತಿದ್ದು ಹೇಳ್ತಿದ್ದಾರೆ. ನನಗೆ ಸವರ್ ಸಿಗ್ಲಿಲ್ಲ. ಹೌದು ಅಮ್ಮ, ಅದರಲ್ಲಿ ಹದಿಮೂರು ಮಂದಿ ಹುಡುಕಿ ಅವರು. ಏನು ಹದಿಮೂರು ಮಂದಿ ಹುಡುಕಿ ಅವರು? ಹದಿಮೂರು ಮಂದಿ ಮದುವೆ ಅವರು. ಹೌದು. ಅದರಲ್ಲಿ ಪ್ರೀತಿ ಸತಿಯರು ಯಾರಮ್ಮ? ಏನಮ್ಮ ಅದ್ರೊಳಗ ಪ್ರೀತಿ ಸತಿಯರು ಯಾರ್ಯಾರು? ಏನು ದ್ವಿತೀಯ? ಏನು ದ್ವಿತೀಯ? ಮತ್ತು ಅದಿತ್ಯ ಅಂತ ಹೇಳಿ ಪ್ರೀತಿಯ ಸತಿಯರು? ಏನು ಆತನಿಗೆ ಇಬ್ಬರ ಪ್ರೀತಿ ಸತಿಯರು? ಯಾರು ಹುಟ್ಟಿದ್ರು? ಅರವತ್ತಾರು ಕೋಟಿ ದೈತ್ರು ಹುಟ್ಟಿದ್ರು. ಯಾರು ಜನಿಸಿ ಬಂದಿದ್ರು? ಮೂವತ್ತಮೂರು ಕೋಟಿ ದೇವತೆಗಳು. ಏನು ಮೂವತ್ತಮೂರು ಕೋಟಿ ದೇವತೆಗಳು ಹುಟ್ಟಿದ್ರು? ಗಾದಿ ಬಂದು ಯಾರಿಗಾಗುವುದು? ಯಾರಿಗಾಗುವುದು? ಮಕ್ಕಳು ಯಾರು? ಆ ದೈತ್ರು. ದೈತ್ರಿಗೆ ಗಾದಿ ಆಗ್ತದೆ? ಗಾದಿ ಆಗ್ತದೆ. ನಮ್ಮ ದೇವರ ವರ್ಷಕ್ಕೆ ಗಾದಿ ಆಗುದಂತ